ಈಗಾಗಲೇ ಬರ ಪೀಡಿತ ಪ್ರದೇಶಗಳು ಅಂತ ಇರ್ತಾವಲ್ಲ, ಅಲ್ಲಿ ಪರಿಸ್ಥಿತಿ ಹೇಗಾಗಬಹುದು ಅಂತ. ಹೌದು ಶಾಮಣ್ಣ, ಈ ಉತ್ತರ ಕನ್ನಡದಲ್ಲಿ ಅಂಕೋಲಾ ಕಡೆ ಹೋದ್ರೆ ಈಗ ಬಾವಿ ನೋಡುದೇ ಅಲ್ಲ, ಅಷ್ಟು ಆಳದಲ್ಲಿ ನೀರ್ ಇರ್ತದೆ. ಒಂದೊಂದು ಕಡೆ 15-20 ಅಡಿಗೆ ನೀರ್ ಸಿಗ್ತಾ ಇದ್ದಂತಹ ಪ್ರದೇಶದಲ್ಲಿ ಇವತ್ತು 40-50 ಹೋದ್ರು ಕೂಡ ನೀರಿಲ್ಲ. ಶಾಮಣ್ಣ, ಈಗ ಈ ಬೇಸಿಗೆನಲ್ಲಿ ಸಾಮಾನ್ಯವಾಗಿ ಬರೋ ಮಳೆ ಅಡಮಳೆ ಅಂತ ನಾವು ಹೇಳ್ತೀವಲ್ಲ, ಅಂದ್ರೆ ಇದು ರೆಗ್ಯುಲರ್ ಆಗಿ ಬರುವಂತಹ ಮಳೆ ಅಲ್ಲ. ಹೋಳಿ ಹಬ್ಬದ ನಂತರ ಇವೇನು ಒಂದೆರಡು ಮೂರು ಜೋರಾದ ಮಳೆ ಬರ್ತದೆ, ಅಣೆಕಲ್ಲಿನ ಮಳೆ, ಅದು ಒಂಥರ ಭೂಮಿ ತಂಪು ಮಾಡುವಂತದ್ದು, ಅದು ಕೂಡ ಈ ಸಲ ನಾಪತ್ತೆ. ಅಂದ್ರೆ ಒಂದು ಎರಡು ಮಳೆ ಬಂದ್ರೆ ಸಾಕಾಗುವುದಿಲ್ಲ, ಜಾಸ್ತಿ ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಸರಿ, ಈಗ ಈ ವಲಸೆ ಹಕ್ಕಿಗಳು ಅಂತ ಇರ್ತವಲ್ಲ, ನಮ್ಮ ಸುತ್ತಮುತ್ತಲು ಕೂಡ ಒಂದಷ್ಟು ನೋಡ್ತಾ ಇರ್ತೀವಿ, ಎಲ್ಲೆಲ್ಲ ನೀರಿನ ಆಶ್ರಯ ಇದೆಯೋ ಅಲ್ಲೆಲ್ಲ ಈ ಹಕ್ಕಿಗಳು ಬರುವುದನ್ನು ನೋಡಿ, ಕೊಕ್ಕರೆ ಅಂತದ್ದು ಅಥವಾ ಬಾತುಕೋಳಿ ಅಂತದ್ದು, ಇಂತಹ ಹಕ್ಕಿಗಳು ಬೇರೆ ಬೇರೆ ಊರಿಂದ ಕೂಡ ಬರ್ತವೆ. ವರ್ಷ ಪೂರ್ತಿ ನೋಡಿದ್ರೆ ಅವು ಸಿಗುವುದಿಲ್ಲ, ಆದ್ರೆ ಕೆಲವೇ ಸಮಯದಲ್ಲಿ ಅವು ಕಾಣ್ಲಿಕ್ಕೆ ಸಿಗ್ತವೆ. ಹೌದು ಶಾಮಣ್ಣ, ಒಂದೊಂದ್ಸಲ ನೋಡಿದ್ರೆ ಇದು ಎಲ್ಲಿಂದ ಬಂತಪ್ಪ ಅಂತ ನಮ್ಗೆ ಆಶ್ಚರ್ಯ ಆಗುದುಂಟು. ಒಂದೊಂದ್ ಕೆಲವೊಮ್ಮೆ ಆ ಸಮುದ್ರದಲ್ಲೂ ಕೂಡ ಆ ಬಿಳಿ ಹಕ್ಕಿಗಳು ಬಾಕಿ ಸಮಯದಲ್ಲಿ ಕಾಣಿಸೋದಿಲ್ಲ, ಅದು ಡಿಸೆಂಬರ್ ಆ ಟೈಮ್ ಅಲ್ಲಿ ನೋಡಿದ್ರೆ ಸಮುದ್ರ ಪೂರ್ತಿ ಹಕ್ಕಿಗಳು ಕುತ್ಕೊಂಡಿರ್ತವೆ. ಸವಿತಕ್ಕ, ಇಲ್ಲಿ ಒಂದು ಕ್ಷಣ ಒಂದು ಯೋಚನೆ ಮಾಡು, ಶಾಮಣ್ಣ ನೀನು ಯೋಚನೆ ಮಾಡು. ಏನಂದ್ರೆ ನಮಗೆ ಎಲ್ಲೋ ಒಂದು ದಾರಿ ಗೊತ್ತಾಗದೆ ಇದ್ರೆ ನಾವಿವತ್ತು ಮೊಬೈಲ್ ಅಲ್ಲಿ ಲೊಕೇಶನ್ ಹಾಕೊಂಡು ದಾರಿ ಹುಡ್ಕೊಂಡು ಹೋಗ್ತೀವಿ. ಈ ಹಕ್ಕಿಗಳಿಗೆ ಎಲ್ಲೆಲ್ಲೋ ಬೇರೆ ಬೇರೆ ಕಡೆಗಳಿಂದ ವಲಸೆ ಬರ್ತವೆ, ಅದೇ ಜಾಗಕ್ಕೆ ಬರ್ತವೆ, ಅಲ್ಲಿ ಮರಿ ಮಾಡ್ತವೆ, ಹೋಗುವಾಗ ಮರಿಗಳನ್ನು ಕರ್ಕೊಂಡು ಹೋಗ್ತವೆ. ಅಂದ್ರೆ ಇವಕ್ಕೆ ಈ ದಾರಿ ರೂಟ್ ಮ್ಯಾಪ್ ಅನ್ನು ಯಾರು ಹಾಕೊಟ್ರು? ಹೌದು ಮಂಜಕ್ಕ, ಇದನ್ನ ಅಧ್ಯಯನ ಮಾಡುವುದಕ್ಕೆ ಸಾಕಷ್ಟು ಅವಕಾಶ. ಹೌದು ಹೌದು, ಅಂದ್ರೆ ನಾವೇ ಎಷ್ಟೋ ಸಲ ದಾರಿ ತಪ್ಪೋದುಂಟು. ಅವು ಈ ಅಂದ್ರೆ ವರ್ಷಕ್ಕೊಂದ್ಸಲ ಬರೋ ಹಕ್ಕಿ ಆದ್ರೂ ಮುಂದಿನ ವರ್ಷ ಅದೇ ಜಾಗಕ್ಕೆ ಬರ್ತಾವ ಅಂದ್ರೆ ಮಂಜಕ್ಕ ಹೇಳ್ದಂಗೆ. ಸಾಮಾನ್ಯವಾಗಿ ಹೇಳುವುದಿದೆ, ಬೆಂಗಳೂರಿಗೆ ಕಳೆದ ವರ್ಷ ಹೋದವರು ಈ ವರ್ಷ ಹೋಗಿ ನೋಡಿದ್ರೆ ಬೆಂಗಳೂರು ಹಾಗೆ ಇಲ್ಲ, ಯಾವ ರಸ್ತೆಯಲ್ಲಿ ಹೋಗ್ಬೇಕು ಯಾವ್ದಲ್ಲಿ ಬರಬೇಕು ಅಂತ ಗೊತ್ತಾಗುತ್ತೆ. ಅಷ್ಟು ಒಂದು ಅಭಿವೃದ್ಧಿ ಕಂಡಿರ್ತದೆ. ಈಗ ಶಾಮಣ್ಣ, ರಜೆ ಬಿದ್ದ ತಕ್ಷಣನೇ ನಾವು ಮೈಸೂರಲ್ಲಿ ಇರುವಾಗ ನಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಶನಿವಾರ ಭಾನುವಾರ ಬಂದ ತಕ್ಷಣನೇ ರಂಗನತಿಟ್ಟಿಗೆ ಹೋಗೋಣ, ಕೊಕ್ಕರೆ ಬೆಳ್ಳೂರಿಗೆ ಹೋಗೋಣ, ಅಂದ್ರೆ ಅಲ್ಲಿ ಪಕ್ಷಿಗಳು ವಲಸೆ ಬರ್ತಾವೆ ಈ ಸಮಯದಲ್ಲಿ, ನೋಡ್ಲಿಕ್ಕೆ ಎರಡು ಕಣ್ಣು ಸಾಲುದಿಲ್ಲ ಅಷ್ಟು ಚೆನ್ನಾಗಿ. ಅಂದ್ರೆ ಈ ಪಕ್ಷಿ ಧಾಮಗಳಿಗೆ ತುಂಬಾ ಪಕ್ಷಿಗಳು ಬರ್ತಾವೆ. ಮತ್ತೀಗ ನೀವು ಈಗಾಗಲೇ ಹೇಳಿದಾಗೆ ಬೀಚ್ ಮೇಲೆ ಸಮುದ್ರದ ಹತ್ರ ಸವಿತಕ್ಕ ಅಂದ್ಲಲ್ಲ ಬಿಳಿ ಹಕ್ಕಿಗಳು ಬರುವುದು, ಅದು ಕೂಡ ನೋಡ್ಲಿಕ್ಕೆ ಒಂದು ಎಷ್ಟು ಚಂದ. ಅಂದ್ರೆ ಎಲ್ಲ ಸಮಯದಲ್ಲಿ ನಾವು ಕಾಣ್ಲಿಕ್ಕೆ ಸಿಗೋದಿಲ್ಲ, ಕೆಲವೊಂದು ಪಕ್ಷಿಗಳು ಕೆಲವೊಂದು ಸಮಯದಲ್ಲಿ ಮಾತ್ರ ನಾವು ನೋಡಬಹುದು. ಹೌದು ಹೌದು, ಅಂದ್ರೆ ವಲಸೆ ಹಕ್ಕಿಗಳ ಬಗ್ಗೆ ಅಧ್ಯಯನ ಮಾಡುವುದು ಒಂದು ವಿಚಾರವಾದ್ರೆ, ಪ್ರತಿ ವರ್ಷವೂ ಕೂಡ ಈ ಒಂದು ವಲಸೆ ಹಕ್ಕಿಗಳ ದಿವಸದಲ್ಲಿ ಒಂದು ರೀತಿಯ ಘೋಷವಾಕ್ಯ ಇರ್ತದೆ. ಈ ವರ್ಷದ ಘೋಷವಾಕ್ಯ ಏನು ಅಂತಂದ್ರೆ, ವಲಸೆ ಹಕ್ಕಿಗಳು ಮತ್ತು ನೀರಿನ ಮೂಲಗಳು ಅಂತ. ಅಂದ್ರೆ ನಾವು ಈಗ ನೀರು ಬರಿದಾಗ್ತಾ ಇದೆ ಅಂತ ಒಂದು ಮಾತಾಡ್ತಾ ಇದ್ವಿ, ಒಂದು ರೀತಿಯಲ್ಲಿ ವಲಸೆ ಹಕ್ಕಿಗಳು ಬರುವುದನ್ನ ಬದಲಾವಣೆ ಆಯ್ತು ಅಂದ್ರೆ ನಮ್ಮ ವಾತಾವರಣದಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ಹೌದು, ಅದಕ್ಕೆ ಶಾಮಣ್ಣ ನಂಗೆ ಏನನ್ನಿಸ್ತದೆ, ಅವಾಗ ಈ ಹಕ್ಕಿಗಳು ತುಂಬಾ ಜಾಣ, ಇವು ನೀರಿನ ಒಂದು ಮೂಲ ಎಲ್ಲಿ ಜಾಸ್ತಿ ಇರ್ತದೋ ಆ ಪ್ರದೇಶವನ್ನು ಹುಡ್ಕೊಂಡು ಹೋಗ್ಬಿಡ್ತಾವೆ ಅಲ್ಲ, ಎಲ್ಲಿ ನೀರಿನ ಒಂದು ಬರ ಕಂಡು ಬರ್ತದೆ ಅಲ್ಲಿ ನಮಗೆ ಪಕ್ಷಿಗಳು ಕಾಣದೇ ಇರಬಹುದು, ಆದ್ರೆ ಬೇರೆ ಕಡೆ ಹೋಗ್ತಾವೋ ಏನೋ ಅಂತ ಅನಿಸ್ತದೆ. ಒಂದು ದೊಡ್ಡ ಒಂದು ಮರ ಇದೆ ಅಂತ ಇಟ್ಕೊಳ್ಳಿ, ಇವತ್ತು ಮರ ಇದೆ, ಆ ಮರಕ್ಕೆ ಒಂದಷ್ಟು ವಲಸೆ ಹಕ್ಕಿಗಳು ಬಂದು ಅಂತ ಇಟ್ಕೊಳ್ಳಿ, ಬರುವ ವರ್ಷ ಆ ಮರವನ್ನ ಕಡಿದು ತೆಗೆದ್ರೆ ಏನಾಗ್ತದೆ? ಬರಲ್ಲ, ಬಂದ್ ನೋಡ್ತವೆ ಹಕ್ಕಿಗಳು, ಯಾಕಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ, ಯಾರು ಮೆಸೇಜ್ ಹಾಕಿರೋದಿಲ್ಲ, ಬಂದ್ ನೋಡ್ತವೆ, ಬಂದು ನೋಡಿ ಇಲ್ಲಿ ಮರ ಇಲ್ಲ ಅಂದ್ರೆ ಎಲ್ಲಿ ಮರ ಇದೆಯೋ ಅಲ್ಲಿಗೆ ಹೋಗ್ತದೆ. ಅದೇ ತರ ಅಂದ್ರೆ ಒಂದ್ ರೀತಿಯಲ್ಲಿ ನಾವು ಅಂತ ಪಕ್ಷಿಗಳನ್ನ ನೋಡೋದನ್ನ ಕಳ್ಕೊಳ್ತೇವೆ ಆ ತರ ಆದ್ರೆ ಅಲ್ಲ ಶಾಮಣ್ಣ. ಹೌದು, ಅಂದ್ರೆ ಹಕ್ಕಿಗಳನ್ನ ಬರೀ ಕಣ್ಣಿನ ನೋಡೋದು ಮಾತ್ರ, ಅದಕ್ಕೂ ಒಂದು ಪಾತ್ರ ಇದೆ ಈ ಪ್ರಪಂಚದಲ್ಲಿ, ಎಲ್ಲ ಜೀವಿಗಳಿಗೂ ಕೂಡ ಒಂದೊಂದು ಪಾತ್ರ ಅಂತ ಇರ್ತದೆ. ಹೌದು, ಅದಕ್ಕೆ ಏನಂದ್ರೆ ನೀರಿನ ಮೂಲಗಳು ಬರಿದಾಗದಂಗೆ ನೋಡ್ಕೊಳ್ಳೋದು ನಮ್ಮ ಮುಖ್ಯ ಕರ್ತವ್ಯ ಅಲ್ಲ. ಮಳೆ ಬರಲಿಲ್ಲ ಅನ್ಕೊಂಡು ನಾವು ನೀರನ್ನ ದುಂಡು ವೆಚ್ಚ ಮಾಡ್ತಾ ಹೋಗುವ ಬದಲು ಮಳೆ ಬಂದಾಗ ನೀರನ್ನ ಇಂಗು ಗುಂಡಿಯಲ್ಲಿ ಹಿಡಿದಿಡುವಂತದ್ದು ನಾವು ಒಂದನ್ನ ಮಾಡ್ಕೋಬೇಕು. ಮಳೆ ಕೊಯ್ಲು ಅಂತ ಹೇಳ್ತೀವಲ್ಲ ಶಾಮಣ್ಣ, ಆತರ ಈ ರೀತಿಯಿಂದ ಎಷ್ಟೋ ಅಂತರ್ಜಲ ಮಟ್ಟನೂ ಜಾಸ್ತಿ ಆಗ್ತದಲ್ಲ ಇಂಗುವಿಕೆ ಮಾಡ್ಕೊಳ್ಳೋದ್ರಿಂದ. ಈ ತರ ಈಗ ಇಲ್ಲಿ ಬಿದ್ದಂತಹ ಒಂದು ನೀರ ಹನಿ, ಅದು ಒಂದು ಹನಿ ಅಂತಲ್ಲ, ನೂರಾರು ಹನಿಗಳು ಸೇರಿದಾಗ ಒಂದು ಹೊಳೆ ಆಗ್ಬಹುದು, ತೋಡಾಗ್ಬಹುದು, ನದಿ ಆಗ್ಬಹುದು, ಅದು ಸಮುದ್ರಕ್ಕೆ ಸೇರಿ, ನಾವಂತೂ ಸಮುದ್ರದ ಪಕ್ಕದಲ್ಲೇ ಇದ್ದೀವಿ, ಸಮುದ್ರಕ್ಕೆ ಸೇರುವುದಕ್ಕೆ ಹೆಚ್ಚು ಸಮಯ ಬೇಡ ಅಂತೇಳಿ, ಅದರ ಬದಲಿಗೆ ಮಣ್ಣಿನ ಒಳಗಡೆ ಹೋಗುವುದಕ್ಕೆ ಅವಕಾಶ ಮಾಡಿಕೊಟ್ರೆ ಎಷ್ಟು ಸಮಯ ಬೇಕು? 6 ತಿಂಗಳಾಗ್ಬಹುದು, 1 ವರ್ಷವೂ ಕೂಡ ಆಗ್ಬಹುದು. ಮಣ್ಣಿನ ಒಳಪದರದೊಳಗಡೆ ಹೋಗ್ತದೆ ಅಂತ. ಹೌದು, ಅಂದ್ರೆ ಈಗ ನೋಡ್ತಾ ಇದ್ರೆ ಎಷ್ಟೋ ಮಣ್ಣಿನ ಒಳಗಡೆ ಹೋಗುದು ಕಡಿಮೆ ಆಗಿದೆ, ನಾವ್ ಎಷ್ಟು ಕಾಂಕ್ರೀಟ್ ರೋಡ್ ಗಳನ್ನ ಕಾಣ್ತೇವೆ, ಮತ್ತೆ ಪ್ರತಿ ಮನೆಯಲ್ಲೂ ನಾವು ಆ ಬ್ಲಾಕ್ಸ್ ಗಳನ್ನ ಹಾಕೊಳ್ತೇವೆ, ಒಳಗಡೆ ಹೋಗುದೇ ಕಡಿಮೆ ಆಗ್ಬಿಟ್ಟಿದೆ ನೀರೆಲ್ಲ. ಹೌದು ಹೌದು ಅಲ್ಲ ಶಮಣ, ಅಂದ್ರೆ ಈ ಪ್ರಕೃತಿಯಲ್ಲಿ ಆಗ್ತಾ ಇರೋದು ಇದು ಒಂದು ಭಯಾನಕವಾದ ಬದಲಾವಣೆ, ಒಂದು ರೀತಿಯ ಮುನ್ಸೂಚನೆಯನ್ನ ಕೊಡ್ತದೆ, ಮುಂದೆ ಅಪಾಯ ಇದೆ ಅಂತ. ಹೌದು, ನಮ್ಮ ಮಕ್ಕಳ ಗತಿ ಏನು ಅಂತ ಒಂದು ಪ್ರಶ್ನಾರ್ಥಕ ಮಾಡಿಕೊಂಡ್ರೆ ಒಂದ್ ನಿಮಿಷ ಭಯ ಅನಿಸ್ತದಲ್ಲ. ಮಂಜಕ್ಕ ಮೊದಲಿಗೆ ಹೇಳಿದ್ಯಲ್ಲ, ಮಳೆ ಎಲ್ಲ ಕಡೆಯೂ ಬರ್ತಾ ಇದೆ, ನಮ್ಮೂರಿನಲ್ಲಿ ಯಾಕೆ ಬರ್ತಾ ಇಲ್ಲ ಅಂತ. ಯಾಕೆ ಈ ಮಳೆ ಹೀಗೊಂದು ಏರುಪೇರು ಆಗುವುದಕ್ಕೆ ಕಾರಣ ಏನು ಅಂತಂದ್ರೆ ಗಾಳಿಯಲ್ಲಿರುವಂತಹ ತೇವಾಂಶ ಕಡಿಮೆ ಆಗಿದೆ ಅಂತ. ಮೊದಲೆಲ್ಲ ಬಿಸಿಲು ಏರಿದ ಹಾಗೆ ಈಗ 38-39 ಡಿಗ್ರಿ ಟೆಂಪರೇಚರ್ ಆದಾಗ ಗಾಳಿಯಲ್ಲಿ ತೇವಾಂಶ ಇತ್ತು ಅಂದ್ರೆ ಅದು ಮಳೆಯಾಗಿ ಬದಲಾವಣೆ ಆಗ್ತದೆ ಅಂತ. ಈ ವರ್ಷ ಹಾಗಲ್ಲಂತೆ, ಗಾಳಿಯಲ್ಲಿ ತೇವಾಂಶದ ಪ್ರಮಾಣ ಇರುವಂತಹದ್ದು 40-45 ಒಳಗಡೆ ಇದೆ, ಹಾಗಾಗಿ ಮಳೆ ಬರ್ತಾ ಇಲ್ಲ ಅಂದ್ರೆ ಶೆಕೆ ಮತ್ತು ಜಾಸ್ತಿ ಆಗಬಹುದು ಅಂತ ಭಯನೂ ಆಗ್ತಾ ಇದೆ. ಹೀಗೆ ಆದ್ರೆ ನಮ್ಮ ಊರಿಗೂ ಕೂಡ ಕುಡಿಯುವ ನೀರಿನ ಒಂದು ಅಭಾವ ಬರಬಹುದು ಅಂತ. ಇದಕ್ಕೆ ಏನ್ ಮಾಡ್ಬೇಕಂತ ಶಾಮಣ್ಣ? ಇರುವ ನೀರನ್ನ ಜಾಣತನದಿಂದ ಉಪಯೋಗಿಸೋದು, ಸದ್ಯಕ್ಕೆ ಮಳೆ ಬರಲಿ ಅಂತ ಪ್ರಾರ್ಥನೆ ಮಾಡೋದು. ಅಂದ್ರೆ ಮಂಜಕ್ಕ ಕಪ್ಪೆ ಮದುವೆ ಮಾಡೋದ್ರಲ್ಲೂ ಇದ್ದಾರೆ ಅಲ್ಲ ಸವಿತಕ್ಕ. ಮತ್ತೆ ಈ ಮನುಷ್ಯನ ಜೀವನದಲ್ಲಿ ಕುಟುಂಬ ಅನ್ನೋದು ಒಂದು ಕುಟುಂಬ ದೊಡ್ಡದಾದಾಗೆ ಇದ್ದಾಗೆ, ಆಮೇಲೆ ಮನೆಯಲ್ಲಿ ತುಂಬಾ ಜನ ಸದಸ್ಯರಿದ್ದಾಗೆ ಅದರ ಒಂದು ಪ್ರೀತಿ ಆಪ್ಯಾಯಮಾನತೆ ತುಂಬಾ ಚೆನ್ನಾಗಿರುತ್ತಲ್ಲ ಶಮಣ, ಕೂಡು ಕುಟುಂಬದ ಸುಖ. ಹಾ ಮಂಜಕ್ಕ, ನಾನು ಮನೆ ಎದುರುಗಡೆ ನಿಂತ್ಕೊಂಡು ನೋಡ್ತಾ ಇದ್ದೆ, ಹೀಗೆ ಕಾರವಾರ ಪೇಟೆಯಲ್ಲಿ ಕೂಡ ಹೋದಾಗ್ಲೂ ಕೂಡ ನೋಡ್ತಾ ಇರ್ತೀನಿ ನಾನು, ಒಂದಷ್ಟು ಎತ್ತುಗಳು, ಒಂದಷ್ಟು ಹಸುಗಳು, ಒಂದಷ್ಟು ಕರುಗಳು, ಎಲ್ಲ ಒಟ್ಟಿಗೆ ಒಂದು 5-8 ಒಟ್ಟಿಗೆ ಈ ಹಸುಗಳು ಅಲ್ಲಿ ಮಲ್ಕೊಂಡು ಆರಾಮಾಗಿ ಹೋಗಿರ್ತಾರಪ್ಪ. ಆ ಕೌಟುಂಬಿಕ ಒಂದು ಸುಖ ಅಂತ ಹೇಳಿದ್ಯಲ್ಲ, ಅದನ್ನ ನೋಡೋದಕ್ಕೆ ಸಿಕ್ತು ಅಂತ. ಬಹುಶಃ ಮನುಷ್ಯರಲ್ಲಿ ಇದು ಕಡಿಮೆ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಖಂಡಿತ. ಆದ್ರೂ ಶಮಣ್ಣ, ಇನ್ನು ಅಲ್ಲಲ್ಲಿ ನಾವು ಕೇಳ್ತೀವಿ ಕೂಡು ಕುಟುಂಬಗಳ ಸಂಖ್ಯೆ, ಒಂದೊಂದು ಮನೆಯಲ್ಲಿ 200-300 ಇದ್ದಾರೆ, ಮನೆಯಲ್ಲೇನೆ ಒಂದು ಹಿಟ್ ಮಾಡ್ಸಕ್ ಒಂದು ಮಿಲ್ಲು, ಅಡಿಗೆ ಮಾಡಕ್ಕೇನೆ ಒಂದು 15 ಹೆಂಗಸರು, ಇಂಥದೆಲ್ಲ ಕೇಳಿದಾಗ ಅದರ ಒಂದು ಸುಖ ಎಷ್ಟು ನೆಮ್ಮದಿ ಅಂದ್ರೆ, ಯಾವುದೇ ಒಂದು ಸಮಸ್ಯೆ ಬಂದ್ರೂ ಸುಲಭವಾಗಿ ಪರಿಹಾರ ಆಗ್ಬಿಡ್ತದೆ. ಅಂದ್ರೆ ಮಂಜಕ್ಕ, ನಾವು ಎಲ್ಲೋ ಅಪರೂಪಕ್ಕೆ ಒಂದೊಂದು ಕಾರ್ಯಕ್ರಮಗಳನ್ನ ಮಾಡೋದು ಅವ್ರು ದಿನಾಲು ಮಾಡ್ತಾರೆ ಅಂತ ಹೇಳ್ಬಹುದು. ಕೂಡು ಕುಟುಂಬದಲ್ಲಿ ಅಷ್ಟೆಲ್ಲ ಜನ ಇರ್ತಾರಲ್ಲ ಅವ್ರ ಮನೆಯಲ್ಲಿ. ಅದು ಒಂದೇ ಅಲ್ಲ ಸವಿತಕ್ಕ, ಈಗ ಚಿಕ್ಕ ಮಕ್ಕಳಿದ್ದು ಅಂತಂದ್ರೆ ಈ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತೀವಿ, ಚಿಕ್ಕ ಚಿಕ್ಕ ಕುಟುಂಬಗಳು, ಅಲ್ಲೆಲ್ಲ ಮಕ್ಕಳು ಚಿಕ್ಕವಿದ್ದಾಗ ಎಲ್ಲಿ ಬಿಡೋದು, ಎಲ್ಲಿ ಹೋಗೋದು, ಯಾರೋ ಒಬ್ರು ವಯಸ್ಸಾಗಿದ್ದವರಿದ್ದಾರೆ ಯಾರು ನೋಡ್ಕೊಳ್ಳೋದು, ಇವೆಲ್ಲ ಪ್ರಶ್ನಾರ್ಥಕಗಳಿಗೆ ಕೂಡು ಕುಟುಂಬದಲ್ಲಿ ಉತ್ತರ ಸಿಕ್ಬಿಡ್ತದೆ. ಹೌದು, ಒಬ್ರಲ್ಲ ಒಬ್ರು ಇದ್ದೇ ಇರ್ತಾರೆ ಕುಟುಂಬದಲ್ಲಿ. ಆದ್ರೆ ಕಾಲ ಬದಲಾವಣೆ ಆಗ್ತಾ ಇದ್ದ ಹಾಗೆ ನಾವು ಕೂಡ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಬೇಕಾಗ್ತದೆ. ಈಗಲೂ ಕೂಡ ಕೂಡು ಕುಟುಂಬ ಬೇಕು ಅಂದ್ರೆ ಆಗುದಿಲ್ಲ, ಯಾಕಂದ್ರೆ ನಮ್ಮ ನಮ್ಮ ಆರ್ಥಿಕ ಸಂಪನ್ಮೂಲಗಳು ಕೂಡ ಬಹಳ ಸೀಮಿತವಾಗಿರ್ತವೆ. ಆಮೇಲೆ ನಾವು ಇರುವಂತಹ ಮನೆಯು ಕೂಡ ಚಿಕ್ಕ ಚಿಕ್ಕದಾಗಿರ್ತದೆ, ಮನಸ್ಸು ಚಿಕ್ಕದಾಗದಾಗೆ ನೋಡ್ಕೊಂಡ್ರೆ ಸಾಕು, ಅದು ಮುಖ್ಯ. ಹೌದು, ಮನೆ ಚಿಕ್ಕದಾದ್ರೂ ಅಡ್ಡಿ ಇಲ್ಲ, ಮನಸ್ಸು ಚಿಕ್ಕದಾಗಬಾರದು ಅಂತ. ಬೇರೆ ಬೇರೆ ಕಡೆಗಿದ್ರು ಮನಸ್ಸು ದೊಡ್ಡದಿತ್ತು ಅಂದ್ರೆ ನಾವ್ ಯಾವಾಗ್ಲೂ ಭೇಟಿಯಾಗಿ ಕಷ್ಟ ಸುಖಗಳನ್ನ ಮಾತಾಡ್ಕೊಳ್ಬಹುದು ಅಂತ. ಹೌದು ಮಂಜಕ್ಕ, ವರ್ಷಕ್ಕೊಮ್ಮೆ ಆದ್ರೂ ನಾವು ಈ ತರ ಕೂಡು ಕುಟುಂಬವನ್ನ ನಾವು ಭೇಟಿ ಮಾಡ್ಬೇಕು. ನಮ್ ನಮ್ಮವರೇ ಎಲ್ಲಾ ಕಡೆ ಹಂಚೋಗಿರ್ತಾರೆ, ಈ ಉದ್ಯೋಗದ ನಿಮಿತ್ತನೋ ಇನ್ಯಾವುದೋ ಕಾರಣಕ್ಕೆ. ವರ್ಷಕ್ಕೊಂದ್ಸಲ ಆದ್ರೂ ಅಲ್ಲ ಶಮಣ್ಣ, ಒಟ್ಟಾಗಿ ಈ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಬೇಕು. ಸವಿತಕ್ಕ, ಕುಟುಂಬದ ಬಗ್ಗೆ ಮಾತನಾಡುವಾಗೆಲ್ಲ ನನಗೆ ನೆನಪಾಗುವುದು ಜೇನು ಕುಟುಂಬ. ಹೌದು, ಒಳ್ಳೆ ಉದಾಹರಣೆ. ಯಾಕಂದ್ರೆ ನಾವು ಕಲಿಯುವಂತಹ ಸಾಕಷ್ಟು ವಿಚಾರಗಳು ಈ ಜೇನು ಕುಟುಂಬದಲ್ಲಿ, ಜೇನು ನೊಣಗಳಲ್ಲಿ ಇರ್ತವೆ ಅಂತ. ಅಲ್ಲಿ ಒಬ್ಬ ರೀಡರ್ ಅಂತ ಅಂದ್ರೆ ರಾಣಿ ಇರ್ತದೆ, ಗಂಡು ನೊಣಗಳು ಇರ್ತವೆ, ಕಾರ್ಮಿಕರು ಅಥವಾ ಕೆಲಸಗಾರರು ಕೂಡ ಇರ್ತಾರೆ. ಎಲ್ಲ ಕೆಲಸವನ್ನು ಕೂಡ ಶಿಸ್ತುಬದ್ಧವಾಗಿ ಮಾಡುವಂತಹ ಒಂದು ಜೇನು ಕುಟುಂಬ. ಹೌದು, ಯಾರು ಕೂಡ ಆರ್ಡರ್ ಕೊಡಬೇಕಾಗಿಲ್ಲ, ಸ್ವಯಂ ಪ್ರೇರಿತವಾಗಿ ಜೇನು ಸಂಗ್ರಹಿಸಿರಬಹುದು ಅಥವಾ ಜೇನು ಕುಟುಂಬಗಳ ಒಂದು ರಕ್ಷಣೆ ಮಾಡುವಂತಹದ್ದಿರಬಹುದು, ಆಮೇಲೆ ಜೇನು ಸಂಗ್ರಹಣೆ ಮಾಡಿ ಮಳೆಗಾಲಕ್ಕೆ ದಾಸ್ತಾನು ಇಡುವುದು ಇರಬಹುದು, ಎಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಮಾಡ್ತವೆ. ಅಂದ್ರೆ ಒಂದು ಜೇನು ಕುಟುಂಬವನ್ನ ನೋಡ್ಬಿಟ್ರೆ ಸಾಕು, ನಮ್ಗದ್ರಲ್ಲಿ ಎಲ್ಲಾ ಕುಟುಂಬ ಹೇಗಿರ್ಬೇಕು ಅನ್ನೋದು ತಿಳ್ಕೊಳ್ಬಹುದು. ಈಗ ಯುವಕರಲ್ಲಿ ರೋಲ್ ಮಾಡೆಲ್ ಯಾರು ಅಂತಂದ್ರೆ ಯಾವುದು ಫಿಲ್ಮ್ ಆಕ್ಟರ್ ಅಥವಾ ಕ್ರಿಕೆಟರ್ ಅನ್ನ ಹೇಳಬಹುದು, ಆದ್ರೆ ಈ ಜೇನು ನೊಣಗಳು ಕೂಡ ನಮಗೆ ರೋಲ್ ಮಾಡೆಲ್ ಆಗಬಹುದು ಅಂತ. ಖಂಡಿತ, ಅದರೊಟ್ಟಿಗೆ ಶಮಣ, ಮತ್ತೆ ಒಂದು ಶಿಸ್ತುಬದ್ಧ ಜೀವನ ಹೇಗಿರಬೇಕು ಅನ್ನೋದನ್ನ ನಾವು ಅವುಗಳಿಂದ ಕಲಿಯುವಂತದ್ದಿದೆ ನೋಡ್. ಅದಕ್ಕೆ ಒಂದ್ ಕಡೆಗೆ ಗುರುರಾಜ್ ಕರ್ಜಗಿ ಅವರು ಹೇಳ್ತಿದ್ರು, ಅಂದ್ರೆ ನಾವು ಜೀವನವನ್ನ ಆಯ್ಕೆ ಮಾಡ್ಕೊಳ್ಬೇಕಾದಾಗ ನಮ್ಮ ಹತ್ರ ಎರಡು ದಾರಿಗಳಿರ್ತದೆ, ಒಂದು ನೊಣ ಆಗು ಅಥವಾ ಜೇನೊಣ ಆಗು ಅಂತ. ನೊಣ ಆದ್ರೆ ಏನಾಗುತ್ತೆ, ಎಲ್ಲೋ ಸತ್ತು ಪ್ರಾಣಿ ಮೈ ಮೇಲೆ ಕುಳಿತು ಆ ಕೆಟ್ಟ ವಾಸನೆಯನ್ನ ಹೀರ್ಕೊಂಡು ಬದುಕು ಕಟ್ಕೊಳ್ತೀವಿ. ಅದೇ ಜೇನುನೊಣ ಆದ್ರೆ ಹಾರಿ ಹೋಗುದು, ಹೂವಿನ ಹಿಂದೆನೆ ತರುವುದು ಮಕರಂದವನ್ನೇ, ತನಗೂ ಉಪಯೋಗ ಸಮಾಜಕ್ಕೂ ಸಿಹಿಯನ್ನು ಕೊಡುವಂತದ್ದು. ಅಂದ್ರೆ ಒಬ್ಬ ವ್ಯಕ್ತಿಯ ಆಯ್ಕೆ ಹೇಗಿರ್ಬೇಕು, ನೊಣ ಇರಬೇಕು ಜೇನೊಣ ಇರಬೇಕು ಅನ್ನೋದನ್ನ ಅವರು ಒಂದ್ ಕಡೆ ಭಾಷಣದಲ್ಲಿ ಹೇಳಿದ್ರು. ಮಂಜಕ್ಕ, ಜೇನೊಣದ ಬಗ್ಗೆ ಹೇಳುವಾಗ ನನಗೆ ಮತ್ತಷ್ಟು ಯೋಚನೆಗಳು ಬರ್ತವೆ. ಒಂದು ಸೌಂದರ್ಯವನ್ನ ಹೇಗೆ ನೋಡಬೇಕು ಅಂತಂದ್ರೆ ಜೇನೊಣದ ಹಾಗೆ ನೋಡಬೇಕು ಅಂತ. ಒಂದು ಹೂವನ್ನ ಅದು ನೋಡಿದ್ರೆ ಅದ್ರಲ್ಲಿ ಏನಿದೆ, ಪರಾಗ ಏನಿದೆ, ಮಕರಂದ ಇದೆ, ಅದನ್ನ ಮಾತ್ರ ಹೀರ್ಕೊಂಡು ಬರ್ತದಂತೆ ಸೌಂದರ್ಯವನ್ನ. ಶಾಮಣ್ಣ ಕರೆಕ್ಟ್, ನೀವು ಹೇಳ್ತಾ ಇರೋದು ನಿಜ. ಅದಕ್ಕೆ ಅದ್ರ ಗುರಿ ಬರೀ ಮಕರಂದ, ಮತ್ತೆ ಆ ಮಕರಂದವನ್ನ ತಂದು ತನಗಾಗಿ ಅದು ಶೇಖರಿಸಿಟ್ಕೊಳ್ಳದೇನೆ ಜೇನು ತುಪ್ಪ ಮಾಡಿ ಮತ್ತೆ ಸಮಾಜಕ್ಕೆ ಕೊಡ್ತದೆ, ಅಂದ್ರೆ ಜನರಿಗೆ ಕೊಡ್ತದೆ. ಅಂದ್ರೆ ಆ ತರದ ಒಂದು ಜೀವನ ಶೈಲಿಯನ್ನ, ಆಯ್ಕೆಯನ್ನ, ಪ್ರೀತಿಯನ್ನ ನಾವು ಬೆಳೆಸ್ಕೊಳ್ಬೇಕು ಅನ್ನೋದು. ಅಂದ್ರೆ ಶಾಮಣ್ಣ, ಅದು ಒಂದು ಜೇನುನೊಣ ಎಷ್ಟೆಲ್ಲ ಸಾವಿರ ಹೂಗಳನ್ನ ಮಕರಂದವನ್ನ ಹೀರಿ ಬರ್ತದಲ್ಲ, ಎಷ್ಟು ಒಂಥರ ಅದ್ಭುತ ಅಂದ್ರೆ. ಒಂದು ಮಿಲಿ ಲೀಟರ್ ಅಂತ ಹೇಳ್ತೀವಿ ಅಲ್ಲ, ಎಂ ಎಲ್ ನಷ್ಟು ಜೇನು ಸಂಗ್ರಹ ಆಗ್ಬೇಕಿದ್ರೆ ಸಾವಿರಾರು ಹೂಗಳಿಗೆ ಹೋಗಿ ಮಕರಂದವನ್ನ ಹೀರ್ಕೊಂಡು ಬರ್ಬೇಕು. ಅದ್ರ ಜೊತೆ ಜೊತೆಗೆ ಈಗ ನಾಡಿದ್ದು 22ನೇ ತಾರೀಕು ಜೀವ ವೈವಿಧ್ಯತೆಯ ದಿನ ಅಂತ ಒಂದು ಕೂಡ ಇದೆ. ನಾವು ಸಾಮಾನ್ಯವಾಗಿ ಹೇಳ್ತೀವಲ್ಲ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಜೀವ ವೈವಿಧ್ಯತೆ ಇದೆ, ಸಾಕಷ್ಟು ಮರಗಿಡಗಳಿವೆ, 80% ಕಾಡೇ ಇರುವಂತಹ ಒಂದು ಪ್ರದೇಶ ಅಂತ ಹೇಳಿ. ಈ ಜೀವ ವೈವಿಧ್ಯತೆ ಎನ್ನುವಂತಹದ್ದು ಈ ಮಳೆ ಅಥವಾ ಒಂದು ವಾತಾವರಣದ ಬ್ಯಾಲೆನ್ಸ್ ಮಾಡಲಿಕ್ಕೆ ಬಹಳಷ್ಟು ಅಗತ್ಯ ಅಂತ. ಹೌದು, ಅದಕ್ಕೆ ಈ ಜೀವ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳೋದು ಕೂಡ ಬಹಳ ಮುಖ್ಯ ಇವತ್ತಿನ ದಿನದಲ್ಲಿ. ಶ್ರಮಣ, ಈಗ ಅಂದಿವಲ್ಲ ನಾವು ಈ ಹವಾಮಾನ ವೈಪರೀತ್ಯ ಹೀಗೆ ಏನೇನೋ ಆಗಿ ನಮ್ಮ ಕಾಡಿನ ಪ್ರಾಣಿಗಳೆಲ್ಲ ನಾಡಿಗೆ ಬರ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿವೆ, ಜಾಗ ಇಲ್ಲ ಅಂತ. ಹಂಗಾಗಿ ಯಾರು ಎಲ್ಲಿ ಇರಬೇಕು ಅಂದ್ರೆ ಈ ಬ್ಯಾಲೆನ್ಸಿಂಗ್ ಅಂತೀವಲ್ಲ, ಒಂದು ಸಮತೋಲನ ಕಾಪಾಡಿಕೊಳ್ಳೋದು ಅದು ಕೂಡ ಬಹಳಷ್ಟು ಮುಖ್ಯ. ಹೌದು ಮಂಜಕ್ಕ, ಈಗ ಸಮತೋಲನ ಇಲ್ದಿದ್ರೆ ಎಲ್ಲ ಏರುಪೇರು ಆಗೋದಂತೂ ಖಂಡಿತ ಅಲ್ಲ ಶಮಣ. ಹೌದು, ಅಂದ್ರೆ ಡಾಕ್ಟರ್ ಶಿವರಾಮ ಕಾರಂತರು ಹೇಳ್ತಾ ಇದ್ದಂತ ಒಂದು ಮಾತು ನನಗೆ ನೆನಪಾಯ್ತು. ಏರೋಪ್ಲೇನ್ ಅಲ್ಲಿ ಹೋಗ್ತಾ ಇರಬೇಕಿದ್ರೆ ಒಂದು ಬೋಲ್ಟ್ ನಟ್ ಅನ್ನ ಲೂಸ್ ಮಾಡಿದ್ರೆ ಅಥವಾ ಸಡಿಲ ಮಾಡಿದ್ರೆ ಏನಾಗ್ಬೋದು ಅಂದ್ರೆ ಏನು ಆಗ್ಲಿಕ್ಕಿಲ್ಲ ಅಂತ. ಹಾಗೆ 16 ಬೋಲ್ಟ್ ನಟ್ ಅನ್ನ ಲೂಸ್ ಮಾಡಿದ್ರೆ ವಿಮಾನವೇ ಉಲ್ಟಾ ಪಲ್ಟ ಆಗ್ಬಹುದು ಅಂತ. ಹಾಗೆ ಈ ಯಾಕೆ ಒಂದು ಸಮತೋಲನವನ್ನ ಕಾಪಾಡಿಕೊಳ್ಳುವಲ್ಲಿ ಒಂದು ಇರುವೆ ಆಗ್ಬಹುದು, ಒಂದು ಜೇನುನೊಣ ಆಗ್ಬಹುದು, ಒಂದಿಗೆ ಕಣ್ಣು ಕಾಣದಂತಹ ಸೂಕ್ಷ್ಮ ಜೀವಿಗಳು ಕೂಡ ಪ್ರಮುಖ ಪಾತ್ರ ವಹಿಸ್ತವೆ ಅಂತ. ಅದರಲ್ಲೂ ಈ ಮನುಷ್ಯನ ಪಾತ್ರ ಅಂತೂ ಬಹಳ ಹಿರಿದಾದದ್ದು. ಅದ್ರ ಮುಂದುವರೆದ ಅವರು ಹೇಳಿದ್ರು, ಜಗತ್ತಿನಲ್ಲಿ ಮನುಷ್ಯ ಇಲ್ದಿದ್ರೂ ಕೂಡ ಏನು ಆಗುದಿಲ್ಲ ಅಂತೆ ನೋಡು, ಆದ್ರೆ ಬೇರೆ ಪ್ರಾಣಿಗಳು ಇಲ್ದಿದ್ರೆ ಮನುಷ್ಯನಿಗೆ ಆಪತ್ತು ಇದೆ ಅಂತ. ಹೌದು ಹೌದು, ಅಂತೂ ಶಮಣ ಬಹಳಷ್ಟು ಪುಸ್ತಕಗಳನ್ನ ಓದ್ತಾ ಇರ್ತಿದ್ವಿ, ಅದರ ಜೊತೆಗೆ ಅವ್ರು ಹೀಗೆ ಹೇಳಿದ್ರು ಇವ್ರು ಹೀಗೆ ಹೇಳಿದ್ರು ಅನ್ನುವಂತ ಕೊಟೇಶನ್ಸ್ ಗಳನ್ನು ಕೂಡ ನೀನು ಅವಾಗ ಅವಾಗ ಸಿಕ್ಕಾಗ ನನಗೆ ಸವಿತಕ್ಕನಿಗೆ ಒಂದೊಂದು ಹೊಸ ಹೊಸ ವಿಷಯ ತಿಳಿಸ್ತಿದ್ದೆ. ಪುಸ್ತಕವನ್ನು ಓದುವುದು ಯಾಕೆ ಹೇಳು, ನಮ್ಮ ಖುಷಿಯ ಜೊತೆ ಜೊತೆಗೆ ಒಂದಷ್ಟು 10 ಜನರಿಗೆ ಹಂಚಬೇಕು ಅಂತ. ಯಾವಾಗ್ಲೂ ಕೂಡ ಸಿಹಿ ತಿಂಡಿಯನ್ನ ನಾವು ಮಾತ್ರ ತಿನ್ನುವಂತದ್ದಲ್ಲ, ಹಂಚಿ ತಿನ್ಬೇಕು, ಅವಾಗ ಇನ್ನು ಸಿಹಿ ಇನ್ನು ಜಾಸ್ತಿ ಆಗ್ತದೆ. ಹೌದು, ಆದ್ರೆ ತುಂಬಾ ತಿಂದ್ರೆ ಅಪಾಯನೂ ಇದೆ ಶಮಣ್ಣ. ಉದಾಹರಣೆ ಹಂಗ ಅನ್ಕೊಂಡು ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ಲ, ಎಲ್ಲ ಕಡೆ ಮಾರ್ಕೆಟ್ ಊರಿನ ಮಾವಿನ ಹಣ್ಣು ಹೇಗಿದೆ ಅಂತ ನೋಡಬಹುದು. ಹೌದೌದು, ಇಲ್ಲಿ ಈ ಕಡೆ ಉತ್ತರ ಕನ್ನಡ ಕಡೆ ಇಷಾಡ ಮಾವಿನ ಹಣ್ಣು ಬಹಳ ಇದು ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತದ್ದು. ಅಂಕೋಲಾದಲ್ಲಿ ಬೆಳೆಯುವಂತ ಹಣ್ಣಂತೂ ಬಹಳ ಕೇಳಿದಪ್ಪ 800 ರೂಪಾಯಿ ಅಂದ್ರೆ ಬಂದು ದೂರ ದೂರ ನಮಸ್ಕಾರ ಮಾಡ್ಬೇಕು, ಇನ್ನು ಬರ್ಬೇಕು ಮೇ ಕೊನೆ ಕೊನೆ ವಾರದಲ್ಲಿ ಮಾರ್ಕೆಟ್. ಏನು ವಿಶೇಷ ಸವಿತಕ್ಕ, ಅದ್ರದ್ದು ಪರಿಮಳನೇ ಬೇರೆ ತರ ನೋಡಿದ ಶಮಣ. ಹಂಗಿದ್ರೆ ನಾವು ನಿಧಾನಕ್ಕೆ ಹೆಜ್ಜೆ ಹಾಕಿ ಧಾರವಾಡ ಪೇಡ ಮೈಸೂರು ಪಾಕ್ ಇದ್ದ ಹಾಗೆ ಮಾವಿನ ಹಣ್ಣಿನಲ್ಲಿ ಮಹತ್ವ ಪಡ್ಕೊಂಡಿದೆ ಅಲ್ಲ ಶಮಣ. ನಿಧಾನಕ್ಕೆ ಹೆಜ್ಜೆ ಹಾಕೊಂಡು ನಾವು ಹತ್ರ ಹೋಗೋಣ. ಹೌದು ಮಂಜಕ್ಕ ಮತ್ತೆ ಶಾಮಣ್ಣ, ಮಾವಿನ ಹಣ್ಣಲ್ಲೇ ವಿವಿಧ ವಿಧವಾದಂತ ತಿಂಡಿಯನ್ನ ಮತ್ತೆ ಪಾನೀಯವನ್ನು ಮಾಡ್ಕೊಡ್ತೇನೆ ನಾನು. ಒಳ್ಳೇದು. ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಮಂಜುಳಾ ಪುರಾಣಿಕ್, ಟಿಎಸ್ ಪ್ರಸಾದ್ ಹಾಗೂ ಸವಿತಾ ಗೌಡ. ರೈತ ಬಾಂಧವರೇ, ಈಗ ಕೃಷಿ ಮಾಹಿತಿ. V ವಿವಿಧ ಬಗೆಯ ಎಣ್ಣೆ ಬೀಜಗಳು, ಪಿಸ್ತಾ, ಕಬ್ಬು ಮತ್ತಿತರ ಶರ್ಕರೆ ಅಂಶಗಳಿರುವಂತಹ ಸಸ್ಯ ಮೂಲಗಳು ಹಾಗೂ ಪ್ರಾಣಿಜನ್ಯ ಮೂಲಗಳಿಂದ ಉತ್ಪಾದನೆಯಾಗುವ ಇಂಧನಗಳನ್ನು ಜೈವಿಕ ಇಂಧನ ಅಂತ ಹೇಳಬಹುದು. ನಮ್ಮ ಪರಿಸರದಲ್ಲಿ ಹಾಸುಹೊಕ್ಕಾಗಿರುವ ಸಸ್ಯಗಳಾದ ಹೊಂಗೆ, ಬೇವು, ಹಿಪ್ಪೆ, ಜತ್ರೋಪ, ಸಿಮರೂಬ, ನಾಗಸಂಪಿಗೆ, ಹೊನ್ನೆ, ರಬ್ಬರ್ ಬೀಜಗಳಿಂದ ಬರುವಂತಹ ಎಣ್ಣೆಯನ್ನು ಬಳಸಿಕೊಂಡು ಜೈವಿಕ ಡೀಸೆಲ್ ಅನ್ನು ಉತ್ಪಾದನೆ ಮಾಡಬಹುದು. ಕಬ್ಬು, ಜೋಳ, ಸಿಹಿಜೋಳ ಮುಂತಾದ ಸಕ್ಕರೆ ಅಂಶಗಳುಳ್ಳ ಉತ್ಪನ್ನಗಳು ಹಾಗೂ ಕೃಷಿ ತ್ಯಾಜ್ಯಗಳಿಂದ ಜೈವಿಕ ಇಥನಾಲ್ ಅನ್ನು ಉತ್ಪಾದಿಸಬಹುದು. ನಮ್ಮ ದೇಶದಲ್ಲಿ ಇಂತಹ ಸಸ್ಯಗಳನ್ನು ಬೆಳೆಸುವುದಕ್ಕೆ ಬೇಕಾಗಿರುವಂತಹ ವಾತಾವರಣ ಮತ್ತು ಭೂ ಪ್ರದೇಶಗಳು ಲಭ್ಯವಿವೆ. ಸುಮಾರು 100 ಹೆಚ್ಚಿನ ತೈಲ ಉತ್ಪಾದಕ ಸಸ್ಯ ಪ್ರಭೇದಗಳನ್ನು ನಾವು ಇಲ್ಲಿ ಗುರುತಿಸಬಹುದು. ಜೈವಿಕ ಇಂಧನ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮವನ್ನು ಈಗಾಗಲೇ ಹಮ್ಮಿಕೊಳ್ಳಲಾಗಿದೆ. 2008 ರಾಷ್ಟ್ರದಲ್ಲಿ ಪ್ರಥಮವಾಗಿ ಜೈವಿಕ ಇಂಧನ ಕಾರ್ಯಪಡೆಯನ್ನು ರಚಿಸುವ ಮೂಲಕ ಇದನ್ನು ಚಾಲನೆಗೊಳಿಸಲಾಗಿದೆ. ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ 2010 ಡಿಸೆಂಬರ್ನಿಂದ ಕಾರ್ಯಪ್ರವೃತ್ತವಾಗಿದೆ. ಜೈವಿಕ ಇಂಧನ ಕೃಷಿಯಲ್ಲಿ ತೊಡಗಿಸಲ್ಪಟ್ಟಿರುವ ರೈತರಿಗಾಗಿ, ಉದ್ಯಮಿಗಳಿಗಾಗಿ, ಸಾರ್ವಜನಿಕರಿಗಾಗಿ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಜೈವಿಕ ಇಂಧನ ಕುರಿತು ಮಾಹಿತಿ ಹಾಗೂ ತಂತ್ರಜ್ಞಾನ ಒದಗಿಸುವ ಉದ್ದೇಶದಿಂದ ಮಾಹಿತಿ ಹಾಗೂ ಪ್ರಾತ್ಯಕ್ಷಿಕೆ ಕೇಂದ್ರಗಳನ್ನು ಕೂಡ ಸ್ಥಾಪಿಸಲಾಗಿದೆ. ಪ್ರಸ್ತುತ ರಾಜ್ಯದ 17 ಸ್ಥಳಗಳಲ್ಲಿ ಜೈವಿಕ ಇಂಧನ ಮಾಹಿತಿ ಹಾಗೂ ಪ್ರಾತ್ಯಕ್ಷಿಕೆ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಾ ಇದ್ದು, ವರ್ಷಾಂತ್ಯದಲ್ಲಿ 213 ಕೇಂದ್ರಗಳು ಕಾರ್ಯಾರಂಭಗೊಳ್ಳುವುದಕ್ಕಿದೆ. ಉಡುಪಿ ಜಿಲ್ಲೆ ಜೈವಿಕ ಇಂಧನ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕೆ ಕೇಂದ್ರವು ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಬೆಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ MMAM ತಾಂತ್ರಿಕ ಮಹಾವಿದ್ಯಾಲಯ ನಿಟ್ಟೆ ಇಲ್ಲಿಯ ಜೈವಿಕ ತಂತ್ರಜ್ಞಾನ ಇಂಜಿನಿಯರಿಂಗ್ ವಿಭಾಗದ ಆಶ್ರಯದಲ್ಲಿ 2011 ಸ್ಥಾಪನೆಗೊಂಡಿರುತ್ತದೆ. ಈ ಕೇಂದ್ರದಲ್ಲಿ ಬೀಜವನ್ನು ಅರೆದು ಎಣ್ಣೆ ತೆಗೆಯುವ ಹಾಗೂ ಜೈವಿಕ ಇಂಧನ ತಯಾರಿಸುವ ಯಂತ್ರೋಪಕರಣಗಳಿದ್ದು, ಇತರ ಉತ್ಪನ್ನಗಳಾದ ಹಿಂಡಿ, ಗ್ಲಿಸರಿನ್ಗಳ ಉಪಯೋಗ ಹಾಗೂ ಇದರ ಮೌಲ್ಯವರ್ಧನೆಗೆ ಸಂಬಂಧಿಸಿದಂತಹ ಸಂಪೂರ್ಣ ಮಾಹಿತಿ ದೊರಕ್ತಾ ಇದೆ. ಈ ಕೇಂದ್ರದ ಪ್ರಮುಖ ಕಾರ್ಯಗಳನ್ನು ಈ ರೀತಿಯಾಗಿವೆ: ರೈತರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಜೈವಿಕ ಇಂಧನದ ಕುರಿತು ಮಾಹಿತಿಯನ್ನು ನೀಡುವಂತಹದ್ದು, ಸ್ಥಳೀಯ ಜೈವಿಕ ಇಂಧನ ಸಸ್ಯಗಳ ಗುರುತಿಸುವಿಕೆ ಮಾಹಿತಿ ನೀಡುವಂತಹದ್ದು ಹಾಗೂ ಇತರ ಸಸ್ಯಗಳನ್ನು ಬೆಳೆಸುವುದಕ್ಕೆ ರೈತರನ್ನು ಪ್ರೋತ್ಸಾಹಿಸುವುದು, ಜೈವಿಕ ಇಂಧನದ ತಯಾರಿಕೆಯ ಬಗ್ಗೆ ಕಾರ್ಯಾಗಾರವನ್ನು ನಡೆಸುವಂತಹದ್ದು, ಬೀಜೋತ್ಪನ್ನಗಳ ಬಳಕೆ ಮೌಲ್ಯವರ್ಧನೆ ಕುರಿತು ಮಾಹಿತಿಯನ್ನು ನೀಡುವುದು, ಯಂತ್ರೋಪಕರಣಗಳ ಬಳಕೆಯಿಂದ ಎಣ್ಣೆ ನಂತರ ಜೈವಿಕ ಡೀಸೆಲ್ ಉತ್ಪಾದನೆ ಕುರಿತು ಮಾಹಿತಿಯನ್ನು ಒದಗಿಸುವಂತಹದ್ದು, ಜೈವಿಕ ಇಂಧನ ಬಳಕೆ ಸಂಸ್ಕರಣೆ ಕುರಿತು ತರಬೇತಿಯನ್ನು ನೀಡುವುದು, ಎಣ್ಣೆ ಬೀಜ ಖರೀದಿ, ಜೈವಿಕ ಇಂಧನ ತಯಾರಿಸುವುದು ಮತ್ತು ಮಾರುಕಟ್ಟೆ ನಿರ್ವಹಣೆ, ಜೈವಿಕ ಇಂಧನದ ಕ್ಷೇತ್ರದಲ್ಲಿ ಸಂಶೋಧನೆಯನ್ನು ನಡೆಸುವಂತಹದ್ದು. ಜೈವಿಕ ಡೀಸೆಲ್ ತಯಾರಿಸುವುದಕ್ಕೆ ಬಳಸಬಹುದಾದಂತಹ ಎಣ್ಣೆ ಬೀಜಗಳು ಈ ರೀತಿಯಾಗಿದೆ: ನಮ್ಮ ರಾಜ್ಯದಲ್ಲಿ ವಿವಿಧ ಭೂ ಪ್ರದೇಶಗಳ ವಾತಾವರಣಕ್ಕೆ ಅನುಗುಣವಾಗಿ ಉತ್ತಮ ಇಳುವರಿ ನೀಡುವ ಹಲವು ಬಗೆಯ ಎಣ್ಣೆ ಬೀಜಗಳು ಲಭ್ಯವಿವೆ. ಇವುಗಳ ಸಂಗ್ರಹಣೆಗೆ ಸದ್ಯದಲ್ಲಿ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಕರ್ನಾಟಕದಲ್ಲಿ ಹೊಂಗೆ, ಬೇವು, ಹಿಪ್ಪೆ, ಜತ್ರೋಪ, ಸಿಮರೂಬ ಮುಖ್ಯವಾದಂತಹ ಜೈವಿಕ ಇಂಧನ ಬೆಳೆಗಳಾಗಿ ಗುರುತಿಸಲಾಗಿದೆ. ಆದರೆ ಕರಾವಳಿ ಪ್ರದೇಶದಲ್ಲಿ ಈ ಬೆಳೆಗಳ ಇಳುವರಿ ಉತ್ತಮವಾಗಿಲ್ಲದ ಕಾರಣ ಇಲ್ಲಿ ಪ್ರಮುಖವಾಗಿ ನೈಕುಳಿ ಅಥವಾ ಬುಗುರಿ, ನಾಗಸಂಪಿಗೆ, ಹೊನ್ನೆ, ಹಿಪ್ಪೆ, ಅಮೂರ, ಹೆಬ್ಬಲಸು, ರಬ್ಬರ್ ಬೀಜಗಳಿಂದ ಜೈವಿಕ ಡೀಸೆಲ್ ಅನ್ನು ತಯಾರಿಸಬಹುದಾಗಿದೆ. ರೈತರಿಗೆ, ಕೃಷಿ ಕಾರ್ಮಿಕರಿಗೆ ಎಣ್ಣೆ ಬೀಜಗಳ ಮಾರಾಟದಿಂದ ನೇರವಾಗಿ ಆರ್ಥಿಕ ಲಾಭವನ್ನು ಪಡೆಯಬಹುದು. ರೈತರ ಪಾಳು ಬಿದ್ದ ಜಮೀನು ಹಾಗೂ ಬಂಜರು ಭೂಮಿಗಳ ಸದುಪಯೋಗವಾಗುತ್ತದೆ. ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತದೆ ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿರುತ್ತದೆ. ಗೃಹ ಮಟ್ಟದಲ್ಲಿ ಬೀಜ ಸಂಗ್ರಹಣೆ, ಸಂಸ್ಕರಣೆ, ಎಣ್ಣೆ ಉತ್ಪಾದನೆಯಿಂದ ಉದ್ಯೋಗ ಸೃಷ್ಟಿಯಾಗುತ್ತದೆ. ಎಣ್ಣೆ ಹಿಂಡಿಯನ್ನು ಸಾವಯವ ಗೊಬ್ಬರವಾಗಿ ಹಾಗೂ ಕೀಟನಾಶಕವಾಗಿ ಬಳಸಬಹುದು. ಟ್ರ್ಯಾಕ್ಟರ್, ಪಂಪ್ಸೆಟ್ಗಳಲ್ಲಿ ನೇರವಾಗಿ ಎಣ್ಣೆ ಹಾಗೂ ಜೈವಿಕ ಇಂಧನದ ಬಳಕೆ ಮಾಡಿ ಗ್ರಾಮ ಮಟ್ಟದಲ್ಲಿ ತೈಲ ಸ್ವಾವಲಂಬನೆಯನ್ನು ಸಾಧಿಸಬಹುದು. ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ಪ್ರಮುಖ ಧ್ಯೇಯೋದ್ದೇಶಗಳು ಈ ರೀತಿಯಾಗಿವೆ: ಜೈವಿಕ ಇಂಧನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸುವಂತಹದ್ದು ಮತ್ತು ಅನುಷ್ಠಾನಗೊಳಿಸುವುದು, ವಿವಿಧ ಪ್ರದೇಶಗಳಿಗೆ ಯೋಗ್ಯವಾದ ಜೈವಿಕ ಇಂಧನ ಸಸ್ಯಗಳನ್ನು ಬೆಳೆಸುವುದಕ್ಕೆ ಕೃಷಿಯೇತರ ಭೂಮಿಯನ್ನು ಗುರುತಿಸುವಂತಹದ್ದು, ಜೈವಿಕ ಇಥೆನಾಲ್ ಉತ್ಪಾದನೆಗಾಗಿ ಕಬ್ಬು, ಬೀಟ್ರೂಟ್, ಗೋವಿನ ಜೋಳ ಮುಂತಾದ ಬೆಳೆಗಳ ಬೇಸಾಯವನ್ನು ಪ್ರೋತ್ಸಾಹಿಸುವುದು, ಜೈವಿಕ ಇಂಧನ ಹಾಗೂ ಇತರೆ ಉಪ ಉತ್ಪನ್ನಗಳ ಬಳಕೆಯನ್ನು ಪ್ರೋತ್ಸಾಹಿಸುವುದು, ಇಥೆನಾಲ್ ಉತ್ಪಾದನೆ ಹಾಗೂ ಬಳಕೆಯನ್ನು ಹೆಚ್ಚಿಸುವುದು, ಜೈವಿಕ ಇಂಧನ ಸಸ್ಯಗಳನ್ನು ಬೆಳೆಸುವುದಕ್ಕೆ ಸಮುದಾಯದ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸುವುದು, ರೈತರಿಗಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು, ಮೌಲ್ಯವರ್ಧನೆಗಾಗಿ ಬೀಜ ಸಂಗ್ರಹಣಾ ಜಾಲವನ್ನು ನಿರ್ಮಿಸುವಂತಹದ್ದು ಮತ್ತು ಜೈವಿಕ ಇಂಧನ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸುವಂತಹದ್ದು, ವಿಶ್ವವಿದ್ಯಾನಿಲಯ ಹಾಗೂ ಸಂಶೋಧನಾ ಸಂಸ್ಥೆಗಳನ್ನು ಜೈವಿಕ ಇಂಧನ ಕ್ಷೇತ್ರದ ಸಂಶೋಧನೆಯಲ್ಲಿ ತೊಡಗಿಸುವಂತಹದ್ದು. ರಾಜ್ಯದಲ್ಲಿ ಜೈವಿಕ ಇಂಧನದ ಹಲವಾರು ಕಾರ್ಯಕ್ರಮಗಳು ಅನುಷ್ಠಾನಗೊಳ್ತಾ ಇದೆ. ಇದರಲ್ಲಿ ಬರಡು ಬಂಗಾರ ಯೋಜನೆ, ಹಸಿರು ಹೊನ್ನು ಯೋಜನೆ, ಸುವರ್ಣ ಭೂಮಿ, ಕ್ಲೋನರ್ ಆರ್ಚರ್ಡ್ ನಿರ್ಮಾಣ ಮತ್ತು ಅಭಿವೃದ್ಧಿ, ಜೈವಿಕ ಇಂಧನ ಮಾಹಿತಿ ಹಾಗೂ ಪ್ರಾತ್ಯಕ್ಷಿಕ ಕೇಂದ್ರಗಳ ಸ್ಥಾಪನೆ, ಜೈವಿಕ ಇಂಧನ ಉದ್ಯಾನ ಸ್ಥಾಪನೆ, ಜೈವಿಕ ಡೀಸೆಲ್ ಉತ್ಪಾದನೆ ಮತ್ತು ಬಳಕೆ, ಜೈವಿಕ ಇಥನಾಲ್ ಉತ್ಪಾದನೆ ಹಾಗೂ ಬಳಕೆ, ಸಮುದಾಯದ ಸಹಭಾಗಿತ್ವ. ಈ ಜೈವಿಕ ಇಂಧನ ಮರಗಳನ್ನು ನೆಟ್ಟು ಬೆಳೆಸುವುದರಿಂದ ಪರಿಸರಕ್ಕೂ ಕೂಡ ಸಾಕಷ್ಟು ಲಾಭ ಉಂಟಾಗ್ತದೆ. ಇವು ನವೀಕರಿಸಬಹುದಾದಂತಹ ಇಂಧನವಾಗಿದ್ದು ಇದರಲ್ಲಿ ಗಂಧಕದ ಅಂಶ ಇರುವುದಿಲ್ಲ. ಇಂಜಿನ್ ಹೊರಸೂಸುವ ಹೊಗೆಯಲ್ಲಿ ಹಾನಿಕಾರಕ ಪದಾರ್ಥಗಳು ಕಡಿಮೆ ಇರುತ್ತವೆ. ಹೈಡ್ರೋಕಾರ್ಬನ್ ಸುಡದ ಇಂಗಾಲದ ಕಣಗಳ ಉಳುವಿಕೆಯಲ್ಲಿ ಇಳಿಮುಖವಿರುತ್ತದೆ. ವನದ ವಿಸ್ತೀರ್ಣದಿಂದ ಸುಸ್ಥಿರ ಪರಿಸರದ ನಿರ್ಮಾಣವಾಗುತ್ತದೆ. ಮಣ್ಣು ಹಾಗೂ ನೀರಿನ ಸಂರಕ್ಷಣೆಯನ್ನು ಕೂಡ ಜೈವಿಕ ಇಂಧನದ ಬಳಕೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸುತ್ತವೆ. ಹಾಗೆಯೇ ಜೈವಿಕ ಇಂಧನದ ಉಪಯೋಗದಿಂದ ಸ್ಥಳೀಯ ಸಂಪನ್ಮೂಲಗಳ ಸದ್ಬಳಕೆಯಾಗುತ್ತದೆ. ಪೆಟ್ರೋಲಿಯಂ ಉತ್ಪನ್ನ ಕಡಿಮೆ ಬಳಸುವುದರಿಂದ ವಿದೇಶಿ ವಿನಿಮಯದಲ್ಲಿ ಉಳಿತಾಯವಾಗುತ್ತದೆ. ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬನೆಯಾಗುವುದು ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗದ ಸೃಷ್ಟಿ ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿರುತ್ತದೆ. ಸ್ಥಳೀಯವಾಗಿ ದೊರೆಯುವಂತಹ ಜೈವಿಕ ಇಂಧನ ಎಣ್ಣೆ ಬೀಜಗಳ ದರ ಪಟ್ಟಿ 2013 ಈ ರೀತಿಯಾಗಿತ್ತು. ರಬ್ಬರ್ ಬೀಜ ಸುಮಾರು 10 ರೂಪಾಯಿ ಪ್ರತಿ ಕಿಲೋಗೆ, ಕವಚ ಸಹಿತ ಹಸಿ ಬೀಜ, ಕವಚ ಸಹಿತ ಒಣ ಬೀಜಕ್ಕಾದರೆ 15 ರೂಪಾಯಿ, ಬೀಜದ ತಿರುಳು 20 ರೂಪಾಯಿ, ನಾಗಸಂಬಿಗೆ ಬೀಜ 10, 15 ಹಾಗೂ 20 ರೂಪಾಯಿ, ಹೊನ್ನೆ ಬೀಜ ಹಸಿ ಬೀಜಕ್ಕಾದರೆ 15 ರೂಪಾಯಿ, ಒಣ ಬೀಜಕ್ಕೆ 25 ರೂಪಾಯಿ, ಹಿಪ್ಪೆಗೆ ತಾಜಾ ಹಸಿ ಹಣ್ಣಾದರೆ 15 ರೂಪಾಯಿ, ಕವಚ ತೆಗೆದ ಒಣ ಬೀಜಕ್ಕೆ 25 ರೂಪಾಯಿ ಹಾಗೆ ದರವನ್ನು ನಿಗದಿಪಡಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಉಡುಪಿ ಜಿಲ್ಲೆಯ ಜೈವಿಕ ಇಂಧನ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕ ಕೇಂದ್ರ ನಿಟ್ನೆ ಇವರನ್ನ ಸಂಪರ್ಕಿಸಬಹುದು. ಕೃಷಿ ಮಾಹಿತಿಯನ್ನ ಕೇಳಿದಿರಿ. ಈಗ ಕೇಳಿ ಜನಪದ ಸಂಗೀತ. ಮೇರಿ ಬಮ್ತೀಶ್ ಕಮ್ರೇಕರ್ ಮತ್ತು ಸಂಗಡಿಗರಿಂದ ದಮಾಮಿ ಪದಗಳು. ಸುಜಿನ ಬೆಳ್ಳು ಮಕಾರೆ ಕೆನ್ನ ಸೊಡಿನ ತಕ, ಸುಜಿನ ಬೆಳ್ಳು ಮಕಾರೆ ಕೆನ್ನ ಸೊಡಿನ ತಕ, ಕೆನ್ನ ಸೊಡಿನ ತಕ, ಕೆನ್ನ ಸೊಡಿನ ತಕ, ಕೆನ್ನ ಸುಡಿನ ತಕ, ಕೆನ್ನ ಸುಡಿನ ತಕ, ಕಳ್ಳ ಕೋಟಾಚು ಸಜಿನ ಮೇಳು ಮಗ, ಕಳ್ಳ ಕೋಟಾಚು ಸಜಿನ ಮೇಳು ಮಗ, ಕಳ್ಳ ಕೋಟಾಚು ಸಜಿನ ಮೇಳು ಮಗ, ಸುಜಿನ ಮೇಳು ಮಗ ರೇ ಕೆನ್ನ ಕೆನ್ನ ಸುಡಿನ ತಕ, ಮೇಳು ಮಗ ರೇ ಕೆನ್ನ ಸುಡಿನ ತಕ, ಏ ಸಜಿನ ಮೇಳು ಮಗ ರೇ ಕೆನ್ನ ಕೆನ್ನ ಸುಡಿನ ತಕ, ಏ ಕೆನ್ನ ಕೆನ್ನ ಸುಡಿನ ತಕ, ಏರ ಕೆನ್ನ ಕೆನ್ನ ಸುಡಿನ ತಕ, ಏ ಕೆನ್ನ ಕೆನ್ನ ಸುಡಿನ ತಕ, ಕಳ್ಳ ಮೀಸೀಚು ಸಜಿನ ಮೇಳು ಮಗ, ಕಳ್ಳ ಮೀಸೀಚು ಸಜಿನ ಮೇಳು ಮಗ, ಸಜಿನ ಮೇಳು ಮಗ ರೇ ಕೆನ್ನ ಸೊಡಿನ ತಕ, ಸಜಿನ ಮೇಳು ಮಗ ರೇ ಕೆನ್ನ ಸೊಡಿನ ತಕ, ಕೆನ್ನ ಕೆನ್ನ ಸೊಡಿನ ತಕ, ಕೆನ್ನ ಕೆನ್ನ ಸೊಡಿನ ತಕ, ಕೆನ್ನ ಕೆನ್ನ ಸೊಡಿನ ತಕ, ಮೊಟ್ಟ ನಕಾಚು ಸಜಿನ ಮೇಳು ಮಗ, ಮೊಟ್ಟ ನಕಾಚು ಸಜಿನ ಮೇಳು ಮಗ, ಸಜಿನ ಮೇಳು ಮಗ ರೇ ಕೆನ್ನ ಸೊಡಿನ ತಕ, ಏ ಸಜಿನ ಮೇಳು ಮಗ ರೇ ಕೆನ್ನ ಸೊಡಿನ ತಕ, ಚೆನ್ನ ಚೆನ್ನ ಸೊಡಿನ ತಕ ಹರ ಕೆನ್ನ ಚೆನ್ನ ಸೊಡಿನ ತಕ ಹರ ಕೆನ್ನ ಚೆನ್ನ ಹರ ಕೆನ್ನ ಚೆನ್ನ ಹರ ಕೆನ್ನ ಚೆನ್ನ ಏ ಕೆನ್ನ ಚೆನ್ನ ಹರ ಕೆನ್ನ ಚೆನ್ನ ಸಜನ ಮೆಳ್ಳು ಮಕರೆ ಕೆನ್ನ ಸೊಡಿನ ತಕ ಸಜನ ಮೆಳ್ಳು ಮಕರೆ ಕೆನ್ನ ಏ ಸಜನ ಮೆಳ್ಳು ಮಕರೆ ಕೆನ್ನ ಸೊಡಿನ ತಕ ಮೊಟ ಒಟಾಸೋ ಸಜನ ಮೆಳ್ಳು ಮಕ ಮೊಟ ಒಟಾಸೋ ಸಜನ ಮೆಳ್ಳು ಮಕ ಏ ಸಜನ ಮೆಳ್ಳು ಮಕ ರೇ ಕೆನ್ನ ಸೊಡಿನ ತಕ ಏ ಸಜನ ಮೆಳ್ಳು ಮಕ ರೇ ಕೆನ್ನ ಕೆನ್ನ ಸೊಡಿನ ತಕ ಏ ಕೆನ್ನ ಕೆನ್ನ ಸೊಡಿನ ತಕ ಹರಿ ಕೆನ್ನ ಕೆನ್ನ ಸೊಡಿನ ತಕ ಏ ಕೆನ್ನ ಕೆನ್ನ ಸೊಡಿನ ತಕ ಕಳ್ಳ ಮಿಸೀಸೋ ಸಜನ ಮೆಳ್ಳು ಮಕ ಏ ಕಳ್ಳ ಮಿಸೀಸೋ ಸಜನ ಮೆಳ್ಳು ಮಕ ಏ ಸಜನ ಮೆಳ್ಳು ಮಕ ರೇ ಕೆನ್ನ ಸೊಡಿನ ತಕ ಸಜನ ಮೆಳ್ಳು ಮಕ ರೇ ಕೆನ್ನ ಸೊಡಿನ ತಕ ಅರೆ ಕೆನ್ನ ಕೆನ್ನ ಸೊಡಿನ ತಕ ಅರೆ ಕೆನ್ನ ಕೆನ್ನ ಸೊಡಿನ ತಕ ಏ ಕೆನ್ನ ಕೆನ್ನ ಸೊಡಿನ ತಕ ಏ ಕೆನ್ನ ಕೆನ್ನ ಸೊಡಿನ ತಕ ಮೊಟ ಪಾಯಾಸೋ ಸಜನ ಮೆಳ್ಳು ಮಕ ಏ ಮೊಟ ಪಾಯಾಸೋ ಸಜನ ಮೆಳ್ಳು ಮಕ ಸಜನ ಮೆಳ್ಳು ಮಕ ರೇ ಕೆನ್ನ ಸೊಡಿನ ತಕ ಕೆನ್ನ ಕೆನ್ನ ಸೊಡಿನ ತಕ ಏ ಕೆನ್ನ ಕೆನ್ನ ಸೊಡಿನ ತಕ ಅರೆ ಕೆನ್ನ ಕೆನ್ನ ಸೊಡಿನ ತಕ ಏ ಕೆನ್ನ ಕೆನ್ನ ಸೊಡಿನ ತಕ ಅಮನ ಚೇರ ಮುಖರ ಚಿಂಚೋ ಸ್ವರೂಪ ಏ ಅಮನ ಚೇರ ಮುಖರ ಚಿಂಚೆ ಸ್ವರೂಪ ರೂಪಗೆ ಬಾಯ ಮೀನಾ ಬಾಯೇ ಕಾಯ್ಬರ ರೂಪಗೆ ಬಾಯ